ಪತಿಯೇ, ನನ್ನನ್ನು ನಿರ್ಮಿಸಿದ ಕಾರಣವೇನು? ಏ ಬಾಲಕ, ಕೈಲಾಸಪತಿಯಾದ ಪರಮಾತ್ಮನು ನನ್ನನ್ನು ಕರೆದುಕೊಂಡು ಹೋಗದೆ ಸರ್ವರನ್ನು ಕರೆದುಕೊಂಡು ಹೋಗಿರುವನು. ಆದರೆ ದ್ವಾರ ಬಾಗಿಲಿಗೆ ಕಾವಲಗಾರನಿಲ್ಲ. ಅದಕ್ಕೋಸ್ಕರವಾಗಿ ಕಾವಲಗಾರನಾಗಿ ನೀನು ಇಲ್ಲೇ ಕುಳಿತುಕೋ. ನಾನು ಜಳಕವನ್ನು ಮಾಡಿ ಆರು ಮಡೆಗಳನ್ನು ಇಟ್ಟುಕೊಂಡು ಭದ್ರಾಸನವನ್ನು ಹಾಕಿಕೊಂಡು ಪರಶಿವನ ರೂಪರೇಷೆಯಾಗಿರುವ ಆರ್ದ್ರ ಶ್ರೀವೀರಭದ್ರ, ಶ್ರೀವೀರಭದ್ರ ಪರಶಿವನ ರೂಪರೇಷೆಯಾಗಿರುವ ಶಂಕರನ ಬಳಿಗೆ ಹೋಗಿ ಹೇ ಜಗದೀಶ್ವರ,